ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಹೊನ್ನಾಟಿಗೆ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಈ ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಹೊನ್ನಟಗಿ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನ, ಕೃಷಿ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇವರು ವಿದ್ಯಾವಂತ ಯುವಕರು, ಸಾಕಷ್ಟು ಪಿತ್ರಾರ್ಜಿತ ಆಸ್ತಿ ಇದೆ. ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನ ಹಾಕೊಂಡು ತಂದೆಯವ್ರ ಜೊತೆ, ತಮ್ಮ ಒಂದು ಕುಟುಂಬ ಸದಸ್ಯರ ಜೊತೆ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಬದುಕು ಹೇಗೆ ನಡೀತಾ ಇದೆ, ಅವರ ತಂದೆಯವರ ಕಾಲದಲ್ಲಿದ್ದಂತಹ ಒಂದು ಕೃಷಿ ಇತ್ತೀಚೆಗೆ ಏನು ಪರಿವರ್ತನೆ ಆಗಿದೆ, ಯಾವ್ಯಾವ ಬೆಳೆಗಳನ್ನ ಇವತ್ತು ಅವರು ಹಾಕ್ತಿದ್ದಾರೆ ಅಂತ ಒಂದು ವಿಚಾರವನ್ನ ನಮ್ಮ ಜೊತೆ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ. ದೇವರಾಜ್ ಅವರು, ದೇವರಾಜ್ ಅವರು, ಈಗ ತಮಗೆ ಅಂದಾಜು ವಯಸ್ಸೆಷ್ಟು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ದೇವರಾಜ್ ಅಂತ ಹೇಳಿ, ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ನನಗೆ ವಯಸ್ಸೀಗ 33 ವರ್ಷ ಇದೆ. BE ಸಿವಿಲ್ ಇಂಜಿನಿಯರ್, ಒಳ್ಳೆ ಒಂದು ತಾಂತ್ರಿಕ ಶಿಕ್ಷಣವನ್ನು ತಾವು ಪಡ್ಕೊಂಡ್ರಿ. ಯಾಕೆ ಮುಂದೆ ತಾವು ಓದ್ಲಿಲ್ಲ, ಸರ್ಕಾರಿ ನೌಕರಿಗೆ ಅಥವಾ ಯಾವುದೋ ಒಂದು ಕಂಪನಿಗೆ ತಾವು ಯಾಕೆ ಪ್ರಯತ್ನ ಮಾಡಲಿಲ್ಲ, ಮತ್ತೆ ಯಾಕೆ ತಾವು ಹಳ್ಳಿಯಲ್ಲಿ ಕೃಷಿ ಜೊತೆಗೆ ತಾವು ಬೆರೆತ್ರಿ? ಸರ್, ಈಗ ನಮ್ಮ ತಂದೆಯವರು ಒಕ್ಕಲ್ತನದಿಂದ ಮಾಡ್ಕೊಂಡು ಬಂದಿದ್ದಾರೆ, ಅವ್ರನ್ನ ನೋಡಿ ನಾನು ಅದೇ ತರನೇ ಆಗಿದ್ದೀನಿ ಸರ್. ನಾನು ಕಂಪ್ನಿಯಲ್ಲಿ ಹೋಗಿದ್ದೆ, 10,000-12,000 ಕೊಡ್ತಾ ಇದ್ರು ಸಂಬಳ, ನನಗೆ ಅದು ಇಷ್ಟ ಆಗಲ್ಲ, ಹಂಗಾಗಿ ಬಿಟ್ಬಿಟ್ಟೆ ಸರ್. ನಾನು ಈಗ ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ BE ಸಿವಿಲ್ ಇಂಜಿನಿಯರ್ ಆಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ, ಎಲ್ಲಿ ತಾವು ಕೆಲಸಕ್ಕೆ ಹಾಜರಾದ್ರಿ? ಸರ್, ನಾನು ಬೆಂಗಳೂರಾಗ ಒಂದು 3 ತಿಂಗಳ ಕೆಲಸ ಮಾಡಿದೆ, ಸಾಕಾಯ್ತು. ಮತ್ತೆ ಇಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದೆ 2 ವರ್ಷ. 2 ವರ್ಷ ಆದ್ಮೇಲೆ ಅಲ್ಲಿ ನನಗೆ ಸಾಕಾಯ್ತು, ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಕೈಗತ್ತಲ್ಲ, ಹಾಗಾಗಿ ಮತ್ತೆ ನಾನು ಹೊಲಕ್ಕೆ ಪ್ರಿಪರೇಷನ್ ಕೊಟ್ಟೆ. ನೋಡ್ರಿ, ಈ ಕೃಷಿ ಬದುಕು ಎಷ್ಟು ಆಕರ್ಷಿತ ಅಂತಂದ್ರೆ, ಕೊನೆವರೆಗೆ ನಮ್ಗೆಲ್ಲ ಉದ್ಯೋಗಗಳು, ನಮ್ಗೆಲ್ಲ ವ್ಯವಹಾರಗಳು ಕೈ ಕೊಟ್ಟರು ಕೂಡ ಕೃಷಿ ಭೂಮಿ ನಮಗೆ ಕೈ ಹಿಡಿತದೆ ಎಂಬುದಕ್ಕೆ ಒಂದು ಉದಾಹರಣೆ. ಹೌದು ಸರ್, ಖಂಡಿತವಾಗಿಯೂ. ಈಗ ತಮ್ಮದು ಪಿತರಿತ ಆಸ್ತಿ ಎಷ್ಟಿದೆ ಸರ್? ನಮ್ಗೆ ಇರೋದು 32 acres ಸರ್, ಅಮ್ಮಂದು ಒಂದು 10 acres ಇದೆ ಸರ್. ಅಂದ್ರೆ ಒಟ್ಟ ಎಲ್ಲ ಸೇರಿ ಒಂದು 40-42 acres ಭೂಮಿ. ಹೌದು ಸರ್. ಏನೇನ್ ಬೆಳೆಗಳನ್ನ ಹಾಕೊಂಡಿರಿ ಈ ಸಲ ಸರ್? ನಾವು 1 acres ತೊಗರಿ ಸರ್, 20 acres ಮೆಣಸಿನ ಗಿಡ ಸರ್, 20 acres ಇದು ಮಾಡಿದೀವಿ ಸರ್. ಈಗ ನೋಡ್ರಿ ದೇವರಾಜ್ ಅವ್ರ, ಈಗ 42 acres ಭೂಮಿಯಲ್ಲಿ 3 ಅಂತ ಒಂದು ಬೆಳೆಗಳನ್ನ ಹಾಕೊಂಡ್ರಿ. ಈಗ ಕಲ್ತಂತ ಶಿಕ್ಷಣಕ್ಕೂ ತಾವು ಮಾಡ್ತಿರುವಂತ ಕೆಲಸಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ತಾವು ತಾಂತ್ರಿಕ ಶಿಕ್ಷಣವನ್ನು ಪಡ್ಕೊಂಡ್ರಿ, ಕೃಷಿ ವೈಜ್ಞಾನಿಕವಾಗಿ ಮಾಡ್ಬೇಕಪ್ಪ ಅಂದ್ರೆ ಕೃಷಿ ಜ್ಞಾನ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ತಮಗೆ ಶಿಕ್ಷಣ ಮತ್ತೆ ತಾವು ಮಾಡ್ತಿರುವಂತ ಕೆಲಸ ಒಂದು ಹೊಂದಾಣಿಕೆ ಆಗತ್ತಾ? ಇದಕ್ಕೆ ಹೇಗೆ ತಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಸರ್? ಪಕ್ಕ ಹೊಂದಾಣಿಕೆ ಆಗತ್ತೆ ಸರ್, ಯಾಕಂದ್ರೆ ನಮ್ ತಂದೆಯವ್ರು ರೈತರು, ಅದನ್ನ ನೋಡಿ ನಾ ಕಲಿಯಬೇಕು ಸರ್. ಅದು ಯಾರು ಕಲ್ಸೋದ್ಬೇಕಾಗಿಲ್ಲ ಏನಿಲ್ಲ ಸರ್, ನಮ್ ತಂದೆಯವ್ರು ಯಾವ ತರ ಹೇಳ್ತಾರ ಅದೇ ತರ ನಾ ಮಾಡ್ಕೊಂಡು ಬಂದಿದ್ದೀನಿ. ಪ್ರಾರಂಭದಲ್ಲಿ ನಿಮ್ ತಂದೆ ಜೊತೆ ಕೆಲಸಕ್ಕೆ ಹೋಗ್ತಿದ್ರ? ಹೋಗ್ತಾ ಇದೀವಿ, ಸಣ್ಣವರಿಂದಾನು ಹೋಗ್ತಾ ಇದೀವಿ ಸರ್. ಈಗ ತಾವು ಒಂದ್ 2-3 ಕೆಲಸ ಮಾಡಿ ಖಾಸಗಿ ಕಂಪನಿಯಲ್ಲಿ ಬಿಟ್ಟು ಮತ್ತೆ ಊರಲ್ಲಿ ಬಂದು ಕೃಷಿಯನ್ನ ಮಾಡ್ತಾ ಇದ್ರಿ. ಈಗ ತೊಗರಿ ಬೆಳಿಬೇಕಪ್ಪ ಅಂತಂದ್ರೆ ಸಾಕಷ್ಟು ಮಾಹಿತಿ ಬೇಕಾಗ್ತದೆ. ಯಾವ ತಳಿಯನ್ನ ಹಾಕ್ಬೇಕು, ಯಾವ ಸಮಯದಲ್ಲಿ ಹಾಕ್ಬೇಕು, ಹೆಂಗೆ ಬೀಜೋಪಚಾರ ಮಾಡ್ಬೇಕು, ಎಲ್ಲಿ ಸಿಗ್ತದೆ ಮಾಹಿತಿ, ಇವೆಲ್ಲವುಗಳನ್ನ ಹೇಗೆ ತಾವು ಕರಗತ ಮಾಡ್ಕೊಂಡ್ರಿ ಸರ್? ಈಗ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ನಾನು ಕ್ಲಾಸಿಗೆ ಬರ್ತಿದ್ದೆ ಸರ್, ಡಿಸಿ ಕ್ಲಾಸ್ ಅಂತೇಳಿ. ಅಲ್ಲಿ ಸರ್ ಹೇಳಿದ ಪ್ರಕಾರ ನಾನು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಅಲ್ಲಿ ಬೀಜ ತಗೊಂಡೆ ಸರ್, ನೀರಾವರಿ ತೊಗರಿ GRG 152 ಅಂತ ಹೇಳಿ ತಗೊಂಡಿದ್ದೆ ಸರ್. ನಮ್ ಕಪ್ಪು ಭೂಮಿಗೆ ಅದೇ ನೀರಾವರಿ ತೊಗರಿ ತಗೊಂಡಿದ್ದೆ ಸರ್, ನಮ್ ನೀರಾವರಿ ನೆಲ ಇದೆ ಸರ್, ಹಂಗಾಗಿ ಅದೇ ಬೀಜ ತಗೊಂಡಿದ್ದೆ ಸರ್. ನಾನು ಹೇಗ್ ಬರ್ತಿದ್ದೆ GRG 152 ಹೊಸ ತಳಿ, ಯಾಕಂತಂದ್ರೆ ನಮ್ಮ ರೈತ ಬಾಂಧವರು TS3R ಹೋಗ್ತಾರೆ, ಪಿಂಕ್ ತಳಿ ಸುಧಾರಿತ ಅಂತಂದ್ರೆ ಸುಮಾರು ವರ್ಷಗಳಿಂದ ಅದನ್ನೇ ಬೆಳೀತಾರೆ. ತಾವ್ ಯಾಕೆ ಬೀಜವನ್ನ ಬದಲೆ ಮಾಡಿದ್ರಿ ಸರ್? ಈಗ ನಮ್ದು ನೆಲ ಕಪ್ಪು ನೆಲ ಸರ್. ಇನ್ನೊಂದ್ ಏನಂತಂದ್ರೆ ಅದು ನೀರು ಜಾಸ್ತಿ ಹಿಡಿತ ಅಂದ್ರೆ ಕೊಳಿತದ ಅಂತ ಹೇಳಿದ್ರು ಸರ್. ಅವ್ರು ಕಪ್ಪು ನೆಲಕ್ಕೆ GRG 152 ಚಲೋ, GRG 811 ಇವೆರಡರಲ್ಲಿ ಯಾವ್ದಾದ್ರು ತಗೋರಿ ಅಂತ ಹೇಳಿದ್ರು ಸರ್. ನಾ GRG 152 ತಗೊಂಡಿದ್ದೆ. ಹೇಗ್ ಬರ್ತಾ ಇದೆ? ಚೆನ್ನಾಗಿ ಬಂದಿದೆ ಸರ್ ಬೆಳೆ, ಚೆನ್ನಾಗಿ ಬಂದಿದೆ. ಏನು ಸದ್ಯದಲ್ಲಿ ಏನಾದ್ರು ಮೇಲ್ಗೊಬ್ಬರ ಆಯ್ತು, ಕುಡಿಚೂಟದಾಗಿದ್ದು ಏನ್ ಇನ್ನ ಮಾಡಿಲ್ಲ ಸರ್, ಇವಾಗ ನೆಕ್ಸ್ಟ್ ಮಳೆ ನಿಂತ ಮೇಲೆ ಮಾಡ್ಬೇಕು ಸರ್ ಎಲ್ಲ. ಜೊತೆಗೆ ಹತ್ತಿ ಹಾಕ್ತಿವಿ ಅಂತ ಹೇಳಿದ್ರಿ, ಹತ್ತಿ ಯಾವ ಹಂತದಲ್ಲಿದೆ, ಹತ್ತಿಯಲ್ಲಿ ಹೇಗೆ ಸರ್? ಈಗ 60 days ಸರ್ ಬೆಳೆ. ಈಗ ನನ್ನ ಟೊಂಕು ಮಟ್ಟ ಇದೆ ಸರ್, ಅಂದ್ರೆ ಹೂ ಕಾಯಿಗಳು ಹಿಡಿದಿದ್ದಾವೆ ಸರ್. ಇನ್ನ ಗೊಬ್ಬರ ಒಂದು ಮೊನ್ನೆ ಕೊಟ್ಟಿದ್ವಿ ಸರ್, ಪೊಟ್ಯಾಶ್ ಕೊಟ್ಟಿದ್ವಿ ಸರ್. ಮೇಲ್ ಗೊಬ್ಬರ ಕೊಟ್ರಿ. ಹ್ಮ್. ಈಗ ತೊಗರಿ ಬೆಳಿಬೇಕಪ್ಪ ಅಂತಂದ್ರೆ ಹೇಗೆ ಭೂಮಿ ಸಿದ್ಧತೆ ಆಯಿತು? ತಾವು ಆಳುಗಳನ್ನ ಹಚ್ಚಿ ಮಾಡ್ತಿರೋ ಅಥವಾ ತಾವು ಸಮಯ ಸಿಕ್ಕಾಗ ತಾವು ದುಡಿತೀರ ಹೇಗೆ? ನಾವು ದುಡಿತೀವಿ ಸರ್, ಟ್ರ್ಯಾಕ್ಟರ್ ಓಡಿಸ್ತೀವಿ, ಎಲ್ಲ ಮಾಡ್ತೀವಿ ಸರ್. ನಾವು ಟ್ರ್ಯಾಕ್ಟರ್ ಬರ್ತದೆ? ಬರ್ತದೆ ಸರ್. ನಿಮ್ಮ ಟ್ರ್ಯಾಕ್ಟರ್ ಸ್ವಂತ ಮನೆದ? ಮನೆದೆ ಸರ್. ಏನೇನು ಕೆಲಸ ಮಾಡ್ತೀರಿ ಟ್ರ್ಯಾಕ್ಟರ್ದು? ಟ್ರ್ಯಾಕ್ಟರ್ದು ಫಸ್ಟ್ ನೇಗಿಲು ಹೊಡೆದು ಸರ್, ಹೊಲ ಸರ್, 4 ಟಿಲ್ಲರ್ ಹೊಡೆದು, ಕುಂಟೆ ಹೊಡೆದು, ಆಮೇಲೆ ತೊಗರಿ ಬಿತ್ತದ್ರನ್ನ ಬಿತ್ತನೆ ಮಾಡಿದ್ವಿ ಸರ್. 4 feet ಬಿತ್ತೀವಿ ಸರ್, ಸಾಲಿಂದ ಸಾಲಿಗೆ ಸರ್. ತೊಗರಿ ಸರ್, 4 feet. ಹಾಂ ಸರ್. 1 acre ತಾವು ಎಷ್ಟು ಕೆಜಿ ಬೀಜವನ್ನು ಹಾಕಿದ್ರಿ ತೊಗರಿ? 3 ಸರ್, 1 acre 3 ಸರ್. ಈಗ ಸದ್ಯದಲ್ಲಿ ತಾವು ಮೆಣಸಿನಕಾಯಿಯನ್ನು ಕೂಡ ಹಾಕೊಂಡಿವಿ ಅಂತ ಹೇಳಿದ್ರೆ, ಮೆಣಸಿನಕಾಯಿ ಅನುಭವ ತಮ್ಗೆ ಎಷ್ಟು ವರ್ಷದಿದೆ ಸರ್? ಬಹಳ ವರ್ಷ ಇದೆ ಸರ್. ನಮ್ಮೂರಲ್ಲಿ ನಾವು ಈಗ 10 ಆಯ್ತು ಸರ್, ಇದನ್ನ ಮಾಡಕ್ ಮೆಣಸಿನಕಾಯಿ 10-12 ಆಯ್ತು ಸರ್. 10 ಯಾವ ತಳಿಯನ್ನು ಹಾಕ್ತೀರಿ? ಈಗ ಡಬ್ಬಿ ಹಾಕ್ತಾರೆ, ಸೂಪರ್ ಟೆನ್ ಹಾಕ್ತಾರೆ, ಮತ್ತೆ ಬ್ಯಾಡ್ಗಿ ಹಾಕ್ತಾರೆ, ಗುಂಟೂರ್ ಹಾಕ್ತಾರೆ. ನಮ್ಮಲ್ಲಿ ಸರ್ ಈಗ ಸೂಪರ್ ಟೆನ್ ಸರ್, ಇಂಡೋ 5, ಸಿಜೆಂಟಾ ಬ್ಯಾಡ್ಗಿ ಸರ್, ಮೂರನ್ನ ಹಾಕಿದ್ವಿ ಸರ್. ನಾವು ಹೇಗೆ ತಮ್ದು ಈಗ 42 acres ಭೂಮಿ, ಏನ್ ಕೆನಾಲ್ ನೀರು ಇದೆ ಅಥವಾ ಏನಾದ್ರು ಕಾಲುವೆ ಏನಾದ್ರು ಕೆರೆ ಗಿರೆ ಮಾಡ್ಕೊಂಡ್ರೆ ಹೇಗೆ? ಕೆರೆ ಇದೆ ಸರ್, 1.5 acres ಕೆರೆ ಇದೆ, ಮತ್ತೆ ಮೇನ್ ಕೆನಾಲ್ ಬಂದೈತೆ ಸರ್, ನಮ್ಮ ಹೊಲದಲ್ಲೇ ಬಂದೈತೆ ಸರ್. ಅಂದ್ರೆ ನೀರನ್ನ ಹೋದ ತಕ್ಷಣ ನೀವು ತುಂಬಿಸ್ಕೊಂಡ್ಬಿಡ್ತೀರಿ ಕೆರೆಗೆ? ಹೌದು ಸರ್. ಹೌದು ಸರ್. ಏನ್ ಸೈಜ್ ಇದೆ ತಮ್ದು ಕೆರೆ? ಕೆರೆ ಈಗ 100x100 ಇದೆ ಸರ್. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದೆ ಸರ್ ಅದು. ಹೆಂಗ ಮೆಣಸಿನಕಾಯಿಯನ್ನ ತಾವು ಹಾಕೊಂಡಿರಲ್ಲ, ಈಗ ನೀರು ಹೋಗ್ತದೆ, ಡ್ರಿಪ್ ಹಾಕ್ತೀರಾ ಅಥವಾ ಏನಾದ್ರು ಹರಿ ನೀರಾವರಿ? ಇಲ್ಲ ಸರ್, ಡ್ರಿಪ್ ಏನಿಲ್ಲ ಸರ್, ಕಾಲು ಸಾಲ್ ಬೋದು ಮಾಡಿ ನೀರ್ ಬಿಡ ಸರ್. ಏನು ಸಸಿ ಮಾಡಿ ಹಾಕ್ತೀರಾ ಅಥವಾ ಏನೋ ಹಂಗೆ ಬಿತ್ ಬಿಡ್ತೀರಿ ಕೂರ್ಗಿಯಿಂದ ಸರ್? ಈಗ ಸೂಪರ್ಟೆನ್ ಬಿತ್ತಿ ಸರ್, ಫಸ್ಟ್ ಬಿತ್ತಿ ಸೀಡ್ಸ್ ಈಗ ಇದ ಹೇಳಿದ್ವಿ, ಸಿಜೆಂಟಾ ಬ್ಯಾಡಿಗೆ ಹೇಳಿದ್ವಿ ಸರ್, ಅವ್ ಸಸಿ ತಂದು ಹಚ್ತೀವಿ ಸರ್. ಏನು ಸಸಿಗಳು ಮತ್ತೆ ತುಟ್ಟೆ ಅಥವಾ ತಾವು ಮಾಡ್ಕೊಂಡ್ರೆ ಹೆಂಗಾಗ್ತದ ಮತ್ತೆ? ನಾವು ಮಾಡ್ಕೋಬೋದು ಸರ್. ಈಗ ಅದು ನಮ್ಮಲ್ಲಿ ಏನಾಗತ್ತ ಅಂತಂದ್ರೆ, ಈ ಟೆಂಪರೇಚರ್ಗೆ ಒಂದೊಂದು ಸಾಯ್ತದ, ಮುಂದೆ ರೋಗಗಳ ಲಕ್ಷಣಗಳು ಜಾಸ್ತಿ ಬರ್ತದ, ಹಂಗಾಗಿ ನಾವು ನೆಟ್ಟಲ್ಲಿ ಹಾಕಿದೀವಿ ಸರ್. ಅಂದ್ರೆ ನೀವು ಸಸಿ ಮಾಡ್ಕೊಡೋ ಬೇರೆಯವ್ರಿಗೆ ಕೊಡ್ತೀರಿ? ಹೇಗೆ ಕೊಡ್ತೀವಿ ಸರ್, ಕಂಪಲ್. ಅಂದ್ರೆ ಅವರು ನಿಮಗೆ ಬೀಜ ಕೊಟ್ಟಮೇಲೆ ಅವರೇ ಬೀಜದ ಸೆಲೆಕ್ಟ್ ಮಾಡ್ತಾರ ಅಥವಾ ತಾವು ಬೀಜ ಸೆಲೆಕ್ಟ್ ಮಾಡಿ ಬೀಜ ಪ್ಯಾಕೆಟ್ ಅವ್ರಿಗೆ ಕೊಡ್ತೀರಿ? ಇಲ್ಲ ಸರ್, ಅವ್ರು ಬೀಜ ತಂದು ಕೊಡ್ತಾರೆ ಸರ್, ನಾವು ನಾಟಿ ಮಾಡಿ ರೆಡಿ ಮಾಡಿ ಕೊಡ್ಬೋದು ಸರ್. ಹಂಗೇನು ಸರ್, ಯಾವ ತಳಿ ಬೇಕು, ಯಾವ ಕಂಪನಿ ಬೇಕು ಅಂತ ನೀವು ಮೊದ್ಲು ಹೇಳಿರ್ತೀರ ಹೇಗೆ? ನಾವು ಬೀಜ ಹೋಗಿ ಕೊಟ್ಟಿರ್ತೀವಿ ಸರ್ ಅವ್ರಿಗೆ, ನೆಟ್ ಅವ್ರಿಗೆ, ಅವ್ರು ನಮಗೆ ಬೆಳೆಸಿಕೊಡ್ತಾರೆ. ದೇವರಾಜ್ ಅವರೇ, ಈಗ ಬೀಜ ಕೊಟ್ಟ ಮೇಲೆ ಅವರು ಸಸಿ ಮಾಡ್ಕೊಡಕ ಒಂದು ಸಸಿಗೆ ಎಷ್ಟು ಬಿಡಬಹುದು ಅಂದಾಜು, 1 rupee 8 anna ಹೇಗೆ? ಈಗ ನಾವು ಬಳ್ಳಾರಿಯಲ್ಲಿ ಕೊಟ್ಟಿದ್ವಿ ಸರ್, ಬಳ್ಳಾರಿಯಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್ ಕಾಸ್ಟ್. ಈಗ 33 paise ಇದೆ ಸರ್ ಒಂದು ಸಸಿಗೆ ಬೆಳೆಸಿಕೊಡಕ. ಪ್ರೋಟ್ರೆಟ್ ಅಲ್ಲಿ ಹಾಕೊಡ್ತಾರ? ಹೌದು ಸರ್, ಪ್ರೋಟ್ರೆಯಲ್ಲಿ. ಹೌದು ಸರ್. ಮತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಹೋಗಿ ತಗೊಂಡ್ಬರ್ಬೋದು. ಈಗ ಕಾಸ್ಟ್ಲಿ ಆದಾಗ ಗಿಡಗಳು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಮೆಣಸಿನಕಾಯಿ ಏನ್ ಇಡ್ತೀರಿ ಸರ್? ಈಗ ಒಂದು ಫೀಟ್ಸ್ ಗಿಡದಿಂದ ಗಿಡಕ್ಕೆ ಒಂದ್ ಫೀಟ್ಸ್, ಸಾಲಿಂದ ಸಾಲಿಗೆ 28 inch ಇದು ಬರುತ್ತೆ. ಅಂದ್ರೆ ಟ್ರಾಕ್ಟರ್ ಇಂದ ಬೋದಿ ಇರಿಸ್ತೀರಾ? ಟ್ರಾಕ್ಟರ್ ಇಂದ ಬೋದಿ ಇರಿಸ. ಕೆಲವೊಬ್ರು ಏನ್ ಮಾಡಿರ್ತಾರೆ, ಹೆಂಗೆ ಮಡಕಿ ಸಾಲ ಹೊಡೋದು ಅಥವಾ ಹಂಗೆ ಬಿಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಏರ್ ಮಡಿಗಳನ್ನ ಮಾಡ್ತಾರೆ. ಆ ತರ ಬರಲ್ಲ ಸರ್, ಏರ್ ಮಡಿಗಳು ಬರಲ್ಲ, ಬೋದನ್ನೇ ಹಾಕ್ಬೇಕು ಸರ್. ಬೋದ್ ಹಾಕಿರೇನೆ ಕರೆಕ್ಟ್ ಸರ್. ಬೋದ್ ಮೇಲೆ ಹಚ್ಚಿ ಆಮೇಲೆ ನಾವು ನೀರ್ ಬಿಡ್ಬೋದು. ನೀರ್ ಬಿಡ್ಬೋದು ಸರ್. ಹೆಂಗ್ರಿ ಸರಾಸರಿ ಇಳುವರಿ ಮೆಣಸಿನಕಾಯಿ ಎಷ್ಟು ತಗತಾ ಇದ್ರು? ಸುಮಾರು 10 ವರ್ಷಗಳ ಅನುಭವ ತಮಗಿದೆ. 10 ವರ್ಷಗಳ ಹಿಂದೆ ಸರ್, ಈಗ ಏನಿಲ್ಲ 30 quintal ಬರ್ತದೆ ಸರ್ ಎಕರೆಗೆ. ಈಗ ರೋಗ ಲಕ್ಷಣ ಜಾಸ್ತಿ ಆದ್ರಿಂದ 20-25 ಬರ್ತಾ ಇದೆ ಸರ್. 30 quintal ಇಳುವರಿ ಪಡ್ಕೊಂಡು 30-35 ತಗೊಂಡಿದ್ದೀವಿ ಸರ್. ಇಂಡೋ 5 No. 5 ಅಂತ ಹೇಳಿ ಬರತ್ರಿ, ಅದು 30-35 4 times ಆರದಿವಿ ಸರ್ ಅದನ್ನ ಕಾಯಿನ. ಅಂದ್ರೆ 4 ಸಲ ನಿಮಗೆ ಇಳುವರಿ ಬಂದ? ಇಳುವರಿ ಬಂದೈತ್ರಿ ಅದು. ಅಂದ್ರೆ ಈಗ ಈ ಸಲ ಯಾಕೆ ಹಿಂಗ ಇಳುವರಿ ಕಡಿಮೆ ಆಯ್ತು ನೋಡ್ರಿ? 30 quintal ಇದ್ದದ್ದು ಈಗ 15-20 quintal ಆತು ಅಂತಂದ್ರಾಗ ಏನ್ ಸಮಸ್ಯೆ ಆಗ್ತದೆ? ಏನ್ ಬದಲಾವಣೆ ವಾತಾವರಣದಲ್ಲಿ ಅಂತಿರೋ, ಅಥವಾ ಏನು ವೆರೈಟಿ ಅನ್ಬಹುದು, ಅಥವಾ ನಾವು ಮಾಡುವಂತ ಬೇಸಾಯ ಪದ್ಧತಿ ಆಗಿರ್ಬೋದು, ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಮೊದಲನೇದಾಗಿ ಏನೋ ಬೇಸಾಯ ಪದ್ಧತಿಯನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸರ್. ಈಗ ಬೆಳೆ ಚೇಂಜ್ ಮಾಡ್ಕೊಂತ ಇರ್ಬೇಕು ಸರ್. ಈಗ ನಾವೇನ್ ಮಾಡ್ತೀವಿ, ಮೆಣಸಿನಕಾಯಿ ಇಟ್ಟದ್ದು ಮೆಣಸಿನಕಾಯಿ ಮಾಡ್ತೀವಿ ಸರ್. ಇನ್ನೂ ಒಂದು ನೀರು ಜಾಸ್ತಿ ಹರಿಸ್ತೀವಿ ಸರ್. ಅರಿಸಿದ್ದೆ ಅರಿಸಿದ್ದು ವಾರಕ್ಕೆ 2 ಸತಿ 3 ಸತಿ ಕಟ್ಟೋದ್ರಿಂದ ನೆಲಗಳು ಫಲವತ್ತತೆ ಕಳ್ಕೊಂಡ್ಬಿಡ್ತದೆ. ಈಗ 30 quintal ಬರ್ತದೆ, ಏನು ರೇಟ್ ಬಂದ ತಕ್ಷಣ ಮಾರ್ಬಿಡ್ತೀರಾ ಅಥವಾ ಏನಾದ್ರೂ ಗೋಡಾನು ಅವು ಇಷ್ಟ ಹಾಕಿಡ್ತೀರಿ ಸರ್? ಮೊದ್ಲೆಲ್ಲ ನಾವು ಮಾರುತ್ತಿದ್ವಿ ಸರ್, ಈಗ ರೇಟ್ ಡೌನ್ ಆಗಿ ಸ್ವಲ್ಪ ಎಸಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ವಿ ಸರ್. ಎಸಿ ಕೋಲ್ಡ್ ಸ್ಟೋರೇಜ್ ಇಟ್ಟಾಗ ಇನ್ನೂ ರೇಟ್ ಬಂದಿಲ್ಲ ನಿಮ್ದು? ಬಂದಿಲ್ಲ ಸರ್, ಬಂದಿಲ್ಲ ಸರ್, ಇನ್ನೂ ಬಂದಿಲ್ಲ. ಸ್ಟಾರ್ಟಿಂಗ್ ಎಷ್ಟಿತ್ತು, ಈಗ ಸದ್ಯಕ್ಕೆ ಎಷ್ಟಿದೆ? ಸ್ಟಾರ್ಟಿಂಗ್ ನಮ್ಗೆ ರೇಟ್ ಸರ್, ಮೊದ್ಲೆಲ್ಲ ನಮ್ಗೆ 7-8 ಸಾವಿರ ರೂಪಾಯಿ ಸರ್, ಈಗ ಒಂದು 5-6 ವರ್ಷದಿಂದ ಸರ್. ಈಗೆಲ್ಲ ಈಗ 20,000 ಆಗಿ ಮತ್ತೆ ಕೆಳಗೆ ಬಂದೈತೆ ಸರ್. ಈಗ 12,000-13,000 ಆಗೈತೆ ಸರ್. ಸರಾಸರಿ ಎಷ್ಟು ರೇಟ್ ಬರ್ಬೇಕ್ರಿ ಒಂದು ಎಕರೆ ಮೆಣಸಿನಕಾಯಿ ಒಂದು ತಗೊಂಡೋಪ ಅಂತಂದ್ರೆ, ಅಥವಾ 1 quintal ನಾವು ಮೆಣಸಿನಕಾಯಿ ಬೆಳಿಬೇಕಪ್ಪ ಅಂತಂದ್ರೆ ಎಷ್ಟು ಖರ್ಚಾಗ್ತದೆ, ಎಷ್ಟು ರೇಟ್ ಸಿಕ್ಕರೆ ನಮ್ಗೆ ರೈತರಿಗೆ ಗಿಟ್ತದ ಅಂತ ಹೇಳ್ತಾ ವಿಚಾರ ಸರ್? ಈಗ ನಮ್ಗೆ ಪ್ರೆಸೆಂಟ್ ಈಗ ಸಿಚುವೇಶನ್ ನೋಡಿದ್ರೆ ಸರ್, ಈಗ ಎಣ್ಣೆ ಗೊಬ್ಬರದ್ದು ಅದೆಲ್ಲ ಲೆಕ್ಕ ಮಾಡಿದ್ರೆ ಸರ್, ಈಗ 16,000 ಸಿಕ್ಕರೆ ರೈತರಿಗೆ ಒಳ್ಳೆ ಸರ್. 16,000 ಮಿನಿಮಮ್ ಆದ್ರೆ ಬೇಕು, ಮಿನಿಮಮ್ 16,000 ಬೇಕು ಸರ್. ಆಳಿನ ಖರ್ಚು ಎಲ್ಲ ಖರ್ಚು ಹೋಗ 16,000 ಬೇಕು ಸರ್. ಅಂದ್ರೆ ಈಗ 1 ಎಕರೆಗೆ ನಾವು ಇಷ್ಟೆಲ್ಲ ಖರ್ಚು ಮಾಡ್ತೀವಿ, ಎಷ್ಟು ಆಗ್ಬೋದು ಸರಾಸರಿ 1 ಎಕರೆಗೆ ಸರ್? ಎಣ್ಣೆ ಗೊಬ್ಬರದ ಅಂದ್ರೆ 1,10,000 ಆಗುತ್ತೆ ಸರ್. ಅಂದ್ರೆ ನಮ್ಮ ಆಳುಗಳನ್ನ ಬಿಟ್ಟು? ಆಳುಗಳನ್ನ ಬಿಟ್ಟು ಸರ್. ಬಾಳ ಆತಲ್ಲ? ಬಾಳ ಆಗುತ್ತೆ ಸರ್. ಈಗ ಯಾಕಂತಂದ್ರೆ ಈಗ ಬ್ಲಾಕ್ ಟ್ರಿಪ್ಸ್ ಆಳುಗಳು ಜಾಸ್ತಿ ಆಯ್ತು ಸರ್. ಈಗ ವಾರಕ್ಕೆ 2 ಸತಿ ಸ್ಪ್ರೇ ಮಾಡ್ಲೇಬೇಕು ಸರ್ ಕಂಪಲ್ಸರಿ. ಮಾಡಿಲ್ಲ ಅಂತಂದ್ರೆ ಕಂಟ್ರೋಲಿಗೆ ಬರಲ್ಲ ಸರ್. ಹಂಗಾಗುತ್ತೆ ಸರ್. ಜೊತೆಗೆ ಈಗ ಬ್ಲಾಕ್ ಥ್ರಿಪ್ಸ್ ಆಯ್ತು, ಮೇಲೆ ಆಯ್ತು, ಈಗ ಕಡಿಮೆ ಖರ್ಚು ಮಾಡಕ್ಕೆ ಕಡಿಮೆ ಸಾವಯವ ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದ ಏನಾದ್ರೂ ಖರ್ಚನ್ನ ತಗ್ಸ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇದೆ ಸರ್. ಈಗ ಸಾವಯವ ಗೊಬ್ಬರನ ಬಳಸ್ಬೇಕು ಸರ್ ಫಸ್ಟ್ ಆಫ್ ಆಲ್. ಈಗ ನಾವು ಈಗ ರಾಸಾಯನಿಕ ಗೊಬ್ಬರ ಬಳಸಿ ನಾವು ಇದು ಬಹಳಷ್ಟು ಹಾನಿ ಆಗಿದ್ವಿ ಸರ್. ಈಗ ಫಸ್ಟ್ ಗೆ ನಾವು ಕೋಳಿ ಗೊಬ್ಬರವನ್ನು ಮಾಡಿದ್ರೆ ಈಗ 2-3 ಗೊಬ್ಬರನ ನಾವು ಕಡಿಮೆ ಮಾಡಿಕೊಳ್ಬೋದು ಸರ್. ಕೋಳಿ ಗೊಬ್ಬರದಲ್ಲಿ ಬಳಸಿದಾಗ ಅದರಲ್ಲಿ ಟ್ರೈಕೋಡರ್ಮಾ ಮಿಕ್ಸ್ ಮೆಡಿಕೇಶನ್ ಹಾಕಿದಾಗ ಸರ್ ಈಗ ಹಿಲ್ಡ್ ಕಡಿಮೆ ಆಗುತ್ತೆ ಸರ್. ಈಗ ಈಗ ಇಲ್ಲ ಅಂದ್ರೆ ಗಿಡ ಅಲ್ಲಿ ಒಂದು ಸಾಯ್ತ ಸರ್. ಅದಕ್ಕೆ ನಾವು COC ಹಾಕ್ತಿವಿ, ರೆಡಮಲ್ ಗೋಲ್ಡ್ ಹಾಕ್ತಿವಿ, ಏನ್ ಹಾಕಿರು ನಿಂದ್ರಲ್ಲ ಸರ್. ಫಸ್ಟ್ ಗೆ ನಾವು ಉಳಿಮೆ ಬೋದು ಹಾಕ್ತಿವಲ್ಲ ಸರ್, ಅವಾಗ ಕೋಳಿ ಗೊಬ್ಬರದ ಮಿಕ್ಸ್ ಮಾಡಿ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ ಉಗ್ಗಿದೇವ ಸರ್, ಈಗ ಹಿಲ್ಡ್ ಕಡಿಮೆ ಆಗುತ್ತೆ ಸರ್ ಅದು. ಈಗ ದೇವರಾಜ್ ಅವರು, ಈಗ ಸರಾಸರಿ ಮೆಣಸಿನಕಾಯಿ ನಾವು ಬಿತ್ತೋದಾಗಿರ್ಬೋದು ಅಥವಾ ಸಸಿ ತಂದು ನಾಟಿ ಮಾಡೋದ್ರಿಂದ ಹಿಡ್ಕೊಂಡು ಕಟಾವು ಮಾಡೋವರೆಗೆ ಎಷ್ಟು ಸಲ ಸ್ಪ್ರೇ ಮಾಡ್ತೀರಿ ಸರ್? ಈಗ 15 ಸದ್ಯ ಆಗುತ್ತೆ ಸ್ಪ್ರೇ. ಅದು ಬಹಳ ಆಗತ್ತೆ. ಈಗ ಏನಿಲ್ಲ ಸರ್, ರೈತರು ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಸರ್. ಈಗ ಏನ್ ಹೇಳ್ತಾರೆ ವಿಜ್ಞಾನಿಗಳು, 5-6 ಅಬಬಾ ಅಂತಂದ್ರೆ ಬಹಳಷ್ಟು ಹಾಕ್ಬಿಟ್ರೆ ವಿಷಕಾರಿ ಅಂಶಗಳು ಅದರಲ್ಲಿ ಇದ್ದು ಬಿಡ್ತವೆ, ಬಹಳಷ್ಟು ಅವಶ್ಯಕತೆ ತಕ್ಕಂತೆ ಮಾತ್ರ ನಾವು ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ ಸರ್. ಈಗ ನಾವು 20th August ಹಚ್ಚಿದೀವಿ ಸರ್. ನಾವೀಗ 20th ಎಷ್ಟು ಸರ್? ಇವತ್ತ 31, ಇಲ್ಲಿಗೆ 2 ಸದ್ಯ ಸ್ಪ್ರೇ ಆಗೈತೆ ಸರ್. ಈಗ 15 ಈಗ 31 2 ಸ್ಪ್ರೇ ಆಗಿದೆ ಸರ್. ತಿಂಗಳಕ್ಕೆ 2 ಸರ್. ಹಂಗಾಗಿ 3 ತಿಂಗಳವರೆಗೂ ಕಾಯ್ಬೇಕು ಸರ್. ಅಂದ್ರೆ ಬೆಳವಣಿಗೆ ಹಂತ ಬೆಳ್ಕೊಂತ ಹೋದಂಗೆಲ್ಲ ಮತ್ತೆ ಜಾಸ್ತಿ ಆಗುತ್ತೆ ಸರ್, ಕಂಪಲ್ಸರಿ ಜಾಸ್ತಿ ಆಗುತ್ತೆ ಸರ್. ಕಾಯಿ ಫಲ ಹಿಡಿದಾಗ ಮತ್ತೆ ಒಂದ್ ಸ್ವಲ್ಪ 1-2 ಸ್ಪ್ರೇ ಜಾಸ್ತಿ ಆಗುತ್ತೆ ಸರ್. ಯಾಕ್ರಿ ಈ ಸಲ ದೇವದ್ರ ಭಾಗದಲ್ಲಿ ಮೆಣಸಿನಕಾಯಿ ಹಾಕುವ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳ್ತಾರೆ, ಏನ್ ರೀಸನ್ ಇರ್ಬೋದು? ರೀಸನ್ ಅಂದ್ರೆ ಸರ್, ಈಗ ಹಿಲ್ಡ್ ಬಂದು ಬಹಳಷ್ಟು ಜನ ಸತ್ತು ಬಿಡಿ ಸರ್. ಇನ್ನೊಂದು ವೈರಸ್ ಬಂದು ಬಹಳಷ್ಟು ಗಿಡಗಳು ಹಾಳಾಗ್ಬಿಡ ಸರ್, ನೆಲನು ಹಾಳಾಗ್ಬಿಡ ಸರ್. ನೀರಿಗೆ ಏನ್ ಉಳದೇ ಇಲ್ಲ ಸರ್. ಈಗ ಮೇನ್ ನೀರಿಗೆ ಹಾಳಾಗ್ಬಿಡ ಸರ್ ನೆಲ. ಅದೇ ಈಗ ಮೆಣಸಿನಕಾಯಿ ಕ್ಷೇತ್ರಗಳೆಲ್ಲ ಹತ್ತಿ ತೊಗರಿಗೆ ಬಂದದ ಅಂತ ಹೇಳ್ತಾರೆ. ಹೌದೌದು ಸರ್, ತೊಗರಿಗೆ ಬಂದೈತೆ ಸರ್. ಈಗ ಹತ್ತಿಗಿನ್ನ ಅಂತ ಪರಿ ಈಗ ಗುಲಾಬಿ ಕಾಯಿ ಕೊರಕ ಹುಳ ಬಂದೈತೆ ಸರ್. ಈಗ ಅದು ಹೆಚ್ಚಾಗಿ ಕಾಡ್ತಾ ಇದೆ ಸರ್. ಈಗ ಅಂದ್ರೆ ಈಗ ಹತ್ತಿಗಿಂತ ತೊಗರಿ ಬೆಳೆ ಬಹಳಷ್ಟು ಖರ್ಚಿಲ್ದು ತಲೆಬೇನೆ ಇಲ್ಲದ ಬೆಳೆ ಅಂತ ಹೇಳ್ತಾರೆ ಸರ್. ಈಗ ಹತ್ತಿಗೂ ಖರ್ಚು ಮಾಡ್ತಾ ಇದಾರೆ ಸರ್. ಹೌದು, ಈ ತೊಗರಿಗೊಂದು ಖರ್ಚು ಇಲ್ಲ ನೋಡಿ ಸರ್. ತೊಗರಿಗ ಎಕರೆಗ 8-10 ಕ್ವಿಂಟಲ್ ಬೆಳೆದಾ ಇದಾರೆ ಸರ್. ಹೌದು, ಚಲೋ ಇಳುವರಿ ಮತ್ತೆ 8-10 ಕ್ವಿಂಟಲ್ ಚಲೋ ಇಳುವರಿ ಇಲ್ಲ ತೊಗರಿ, ಚೆನ್ನಾಗಿ ಇಳುವರಿ ಸರ್. ಈಗ ಎಲ್ಲ ಜನ ನಮ್ ಕಡೆ ಈಗ 100 ಎಕರೆ ಮಾಡಿದಾರೆ ಸರ್. ಒಟ್ಟ ತೊಗರಿನ ಹಾಕ್ಲಾರ್ದವ್ರಿ 100 ಎಕರೆ ಮಾಡಿದಾರೆ ಸರ್. ತೊಗರಿ ಅಂದ್ರೆ ಬೇಡಪ್ಪ ಬೇಡ ಅಂತಿದ್ರು ಸರ್. ಅಂತದ್ರಲ್ಲಿ ಈಗ ತೊಗರಿನೇ 100 ಎಕರೆ ಮಾಡಿದಾರೆ ಸರ್. ಮುಂದೆ ಒಂದ್ ದಿನ ಅದನ್ನೇ ಒಂದ್ 500 ಎಕರೆ ಆಗ್ಬೋದು ಸರ್. ಈಗ ಮುಂದಿನ ವರ್ಷ ರೇಟ್ ಕೂಡ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಈಗ 10-12,000 ಇದೆ ಸರ್ ಈಗ ರೇಟ್. 9,000-10,000 ರೂಪಾಯಿ ಸಿಕ್ಕರು ಕೂಡ ಏನು ಲಾಸ್ ಇಲ್ಲ. ಹೌದು ಸರ್, ಖಂಡಿತವಾಗಿ ಲಾಸ್ ಇಲ್ಲ ಸರ್. ಇದುವರೆಗೂ ಒಂದು ಸ್ಪ್ರೇ ಮಾಡಿಲ್ಲ ಸರ್ ನಾವು, ತೊಗರಿಗೆ ಒಂದು ಸ್ಪ್ರೇ ಮಾಡಿಲ್ಲ ಸರ್. ಭೂಮಿ ಸಮೇತ ಚೆನ್ನಾಗಿದೆ ಸರ್. ಈಗ ಎರೆಹುಳು ಸಮೇತ ಕಾಣ್ತಾವ ಸರ್. ಈಗ ಈ ಸಲ ಕಾಲಕಾಲಕ್ಕೆ ಮಳೆನು ಚಲೋ ಆಯ್ತು, ವಾತಾವರಣ ಚೆನ್ನಾಗಿ, ಎಲ್ಲ ಬೆಳೆಗಳು ಚೆನ್ನಾಗಿದಾವೆ. ಹೌದು ಸರ್, ಹತ್ತಿನೂ ಚೆನ್ನಾಗಿದೆ ಸರ್. ಈಗ ಇದು ತೊಗರಿನೂ ಚೆನ್ನಾಗಿದೆ ಸರ್. ಇನ್ನು ಮೆಣಸಿನಕಾಯಿ ಕಾದ್ ನೋಡ್ಬೇಕು ಸರ್. ಈ ಮೆಣಸಿನಕಾಯಿ ಅತಿ ಹೆಚ್ಚು ಮಳೆ ಆಯ್ತು, ಸೂಪರ್ ಡೈನಿಂಗ್ ಅತಿ ಹೆಚ್ಚು ಮಳೆ ಆಗ್ಬಾರ್ದು ಸರ್. ಅದರಲ್ಲಿ ನಮ್ಮ ದೇವದುರ್ಗ ಕಡೆ ಈಗ ಸಣ್ಣ ನೆಲಗಳು ಸರ್, ಅವೆಲ್ಲ ಸಣ್ಣ ಭೂಮಿ ಅಂತೀವಿ ಸರ್ ನಾವು. ಅಂದ್ರೆ ಒಂದು ಮಳೆ ಬಂತಂದ್ರೆ 15 ದಿನ ತಕ್ಕ ಮಳೆನೇ ಬೇಕಾಗಿಲ್ಲ ಸರ್. ಆ ತರ ಇದೆ ಸರ್ ನಮ್ಮ ಭೂಮಿ. ಈಗ ಅತಿ ಹೆಚ್ಚು ಮಳೆ ಆಯ್ತು ಸರ್, ಈಗ ಸೂಪರ್ ಡೈನ್ ಸಾಯ್ತಾ ಇದೆ ಸರ್. ಬಡ್ಡೆ ಕೊಳೆ ರೋಗ ಮತ್ತೆ ಇಲ್ಟಿ ಬಂದ್ ಸಹಾಯ ಆಗತ್ತೆ ಸರ್. ಈಗ ಅದಕ್ಕೆ ಈಗ ಮತ್ತೆ ಅದಕ್ಕೆ ಸಿಓಸ್ ಹಾಕಿದೀವಿ ಸರ್. ಈಗ ಡ್ರಿಂಚಿಂಗ್ ಮಾಡಿದೀವಿ ಸರ್. ಈಗ ಇನ್ನು ಇಷ್ಟೇ ಸಣ್ಣದೈತೆ ಸರ್. ಇನ್ನ ಈ ಒಂದು ಗೇಣ್ ಐತೆ ಸರ್, ಅವಾಗ 2 ಸತಿ ಡ್ರಿಂಚಿಂಗ್ ಮಾಡಿದೀವಿ. ಮನೆಗೆ ಒಕ್ಕಲ್ತನ ಮಾಡೋರು ಎಷ್ಟು ಜನ ಇದ್ದೀರಿ? ನಾನು, ನಮ್ಮಣ್ಣ, ನಮ್ಮಪ್ಪ ಅವರು. ಎಲ್ಲರೂ 3 ಜನನೇ ಮತ್ತೆ ಕೂಲಿ ಆಳು ತಗೊಂಡು 40-42 ಎಕರೆ ಭೂಮಿಯನ್ನ ಮೇಂಟೈನ್ ಮಾಡ್ತೀರಿ? ಹೌದು ಸರ್, ಹೌದು ಸರ್. ನಮ್ಮಲ್ಲಿ ಕೂಲಿ ಆಳುಗಳಿದ್ದಾರೆ ಸರ್. ನಾವು ಬೇರೆ ಕಡೆಯಿಂದ ತಂದು ಇಟ್ಕೊಂಡಿದ್ದೀವಿ ಸರ್ ಹೊಲದಲ್ಲಿ. ಅವರೊಂದು 8 ಜನ ಇದ್ದಾರೆ ಸರ್. ಮನೆಯಲ್ಲಿ ಎತ್ತುಗಳು, ಆಕಳುಗಳು ಮತ್ತೆ ಹೈನುಗಾರಿಕೆ ಹೆಂಗಿದೆ? ಹೈನುಗಾರಿಕೆ ಇದೆ ಸರ್, ಎಮ್ಮೆ ಇದೆ ಸರ್ ನಮ್ಮ, ಮತ್ತೆ ಎತ್ತಿದೆ ಸರ್. ಎತ್ತು ಅದಾವ? 2 ಎತ್ತದವ. 2 ಎತ್ತಿದವ ಸರ್. ಎಮ್ಮೆಗಳು ಎಷ್ಟು ಅದಾವ? 2 ಇದಾವ ಸರ್, ಎಮ್ಮೆ 2 ಇದಾವ. ಮತ್ತೆ ಹೈನಕ್ಕ ಮನೆ ಮನೆಗೆ ಬೇಕು? ಏ, ಬೇಕೇ ಬೇಕು ಸರ್, ಖಂಡಿತವಾಗಿಯೂ. ಮುಂಜೆ ಎದ್ದ ತಕ್ಷಣ ಶಾಕ್ ಬಿಡ್ಬೇಕು. ದೇವರಾಜರೇ, ಬಹಳಷ್ಟು ಖುಷಿ ಆಯ್ತು. ಯಾಕಂತಂದ್ರೆ ವಿದ್ಯಾವಂತ ಯುವಕರು ಕೃಷಿಗೆ ಬಂದಾಗ ಏನೋ ಒಂದು ಮಾಡ್ಬೇಕಂತ ಇರ್ತದೆ, ಚಾಲೆಂಜ್ ಆಗಿ ತಗೊಂತಾರೆ. ನೀವು ಸಿವಿಲ್ ಇಂಜಿನಿಯರಿಂಗ್ ಬಿ ಮುಗಿಸ್ಕೊಂಡು ಏನಾದ್ರೂ ಬಂದ ಮೇಲೆ ಏನಾದ್ರೂ ಬೇಸರ, ಏನಪ್ಪ ಮತ್ತಲ್ಲಿ ಸಿಟಿಯಾಗಿರ್ಬೇಕಾಗಿತ್ತು, ಎಲ್ಲಿ ದುಡಿಬೇಕು, ಎಲ್ಲಿ ಹೊಲದಕ್ಕೆ ತಿರುಗಾಡ್ಬೇಕು, ಈ ರೀತಿ ನಮ್ಗೆ ಏನಾದ್ರೂ ಮೆಂಟಲಿ ನನಗೆ ಏನಾದ್ರೂ ಅನುಭವ ಆಗಿದ್ದು ಸರ್? ಎಲ್ಲಿ ದುಡಿದ್ರು ಆರಾಮ್ ನೆಮ್ಮದಿ ಆಗಿರ್ಬೇಕು ಸರ್. ಎಲ್ಲಿ ದುಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ನೆಮ್ಮದಿ ಆಗಿದೀವಿ ಅನ್ನೋದು ಮುಖ್ಯ ಸರ್. ಅದು ಈ ರೈತರ ಭೂಮಿಯಲ್ಲಿದೆ ಸರ್, ನೆಮ್ಮದಿಯಾಗಿ ಇರೋದು. ಈಗ ನಿಮ್ಮೂರಿಗೆ ಹೇಳ್ತಿರ್ತಾರೆ, ನೋಡಪ್ಪ ಆ ಹುಡುಗ ಎಷ್ಟು ಓದ್ಯಾನ, ಇಂಜಿನಿಯರಿಂಗ್ ಮಾಡ್ಯಾನ, ನೋಡು ಗಳಬಡಿಯಾಕತ್ತಾನ ಅಂತ. ಈ ರೀತಿಯಾಗಿ ಹೇಳಿದಾಗ ನಿಮಗ್ ಮನಸ್ಸಿಗೆ ಒಂಥರ ಅನಿಸ್ಬಹುದಾ? ಖಂಡಿತವಾಗಿ ಹೇಳಿದಾರೆ ಸರ್. ಆತರ ನಾ ಯಾವತ್ತ ಆತರ ಫೀಲಿಂಗ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ಹತ್ರ ಕೈ ಕಟ್ಕೊಂಡು ದುಡಿಯೋದಕ್ಕಿಂತ ನಾವು ಫ್ರೀಡಮ್ ಆಗಿ ಇಲ್ಲಿ ದುಡಿತಾ ಇದೀವಲ್ಲ ಅನ್ನೋ ಒಂದು ಖುಷಿ ನನಗಿದೆ ಸರ್. ಒಟ್ಟಿನಲ್ಲಿ ಈ ಸಲ ಹೆಂಗ ನಿಮ್ಮ 42 ಎಕರೆ ಭೂಮಿ ಬೇರೆ ಬೇರೆ ಹಾಕೊಂಡಿರಿ, ಯಾವ್ದು ಚಲೋ ಅನ್ಸಕತ್ತದ ಈ ಸಲ? ಸರ್, ಈ ಸದ್ಯಕ್ಕೆ ಎಲ್ಲ ಬೆಳೆನು ಚೆನ್ನಾಗಿದೆ ಸರ್. ಈಗ ನಾವು ಪ್ರೀತಿಯಿಂದ ತಾಯಿ ಮಗುನ ಯಾವ ತರ ಕಾಪಾಡ್ತಾರೆ ಸರ್, ಆ ತರ ನಾವು ಬೆಳೆನ ಕಾಪಾಡ್ಕೊಂಡ್ ಬಂದಿದ್ದೀವಿ ಸರ್. ಚಲೋ ಆತ್ರಿ ನೋಡ್ರಿ, ನಿಮ್ ಜೊತೆ ಮಾತನಾಡಿ. ಈಗ ಏನ್ ಮಾಡ್ತದೆ ಇತ್ತೀಚಿನ ಕಾಲದಲ್ಲಿ, ಈಗ SSLC PUC ಆದ್ಮೇಲೆ ಹೊಲಕ್ಕೆ ದುಡಕ್ಕೆ ಇಷ್ಟ ಪಡೋದಲ್ಲ ಅವರು. ಬೆಂಗಳೂರು ಹೋಗ್ತಾರೆ, ಎಲ್ಲೋ ಪುಣೆಗೆ ಹೋಗ್ತಾರೆ, ಎಲ್ಲೋ ಒಂದು ಸೆಕ್ಯೂರಿಟಿ 10-15,000 ರೂಪಾಯಿ ಕೊಟ್ರಪ್ಪ ಅಂದ್ರೆ ಸಾಕು, ಮಣ್ಣಿನ ಸಂಪರ್ಕ ಒನಕ್ ಕಳ್ಕೊಂಡ್ಬಿಡ್ತಾರೆ. ಹೌದು ಸರ್, ಖಂಡಿತವಾಗಿ ಸರ್. ಅವರ ಜೀವನವನ್ನೇ ಹಾಳು ಮಾಡ್ಕೊಂತಾರೆ ಸರ್. ಈಗ ಆಕ್ಚುಲಿ ಭೂಮಿ ಇರ್ಲಾರ್ದವ್ರು ಆ ತರ ಮಾಡ್ತಾರೆ ಸರ್. ಭೂಮಿ ಇದ್ದವರು ದುಡಿದ್ರೆ ಚೆನ್ನಾಗಿ ಸರ್. ಏನ್ ಸರ್, ಇನ್ನೊಬ್ರ ಹತ್ರ ಕೈ ಕಟ್ಟು ಹೋಗೋದಕ್ಕಿಂತ ಸರ್, ಈಗ ಭೂಮಿ ಇತ್ತಂತಂದ್ರೆ ಹೊಲದಲ್ಲೇ ದುಡಿಯೋದೇ ಬೆಸ್ಟ್ ಸರ್, ನನ್ನ ಅಭಿಪ್ರಾಯ. ನೋಡ್ರಿ ದೇವರಾಜ್ ಅವರೇ, ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಒಂದು ಕೃಷಿಯನ್ನ ಮಾಡಿದ್ರಿ, ಮುಖ್ಯವಾಗಿ ಕಲ್ದಂತ ಯುವಕರು ಕೃಷಿ ಕಡೆ ಬರ್ಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿ. ಯಾಕಂತಂದ್ರೆ ಕಲ್ದಂತವ್ರು ಏ ಕೃಷಿ ಮಾಡ್ಬೇಕಪ್ಪ ಅಂತ ಒಂದು ಕಾಲ ಇತ್ತು. ಇತ್ತೀಚೆಗೆ ಏನಾಗಿದೆ, ಓದ್ದಂತವ್ರು ವೈಜ್ಞಾನಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಈಗ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ವಿಶ್ವವಿದ್ಯಾಲಯ ಇದಾವೆ. ಒಂದು ನೆಟ್ಟಲ್ಲಿ ಹುಡುಕಿ ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸಿಕೊಂಡು ಲಾಭದಾಯಕದ ಕಡೆ ತಾವು ಹೋಗ್ತಿದ್ದಾರೆ. ಏನಾದ್ರೂ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಂತ ಹೇಳಿದ್ರೆ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಖಂಡಿತವಾಗಿ ಬದಲಾವಣೆ ಆಗೇ ಆಗುತ್ತೆ ಸರ್. ಈಗ ಯಾಕಂತಂದ್ರೆ ಎಜುಕೇಟೆಡ್ ಪರ್ಸನ್ ಗಳೇ ಈಗ ಭೂಮಿಗೆ ಬರ್ತಾ ಇದಾರೆ ಸರ್, ಭೂಮಿ ದುಡಿಬೇಕಂತ ಬರ್ತಾ ಇದಾರೆ ಸರ್. ಯಾರು ನೌಕರಿ ಮಾಡ್ತೀನಿ ಅಂತ ಹೋಗ್ತಾ ಇಲ್ಲ ಸರ್. ಈಗಿನ ಕಾಲದಲ್ಲಿ ಪ್ರೈವೇಟ್ ಜಾಬ್ ಹೋಗೋದ್ ಬದಲು ಈಗ ನಮ್ಮ ಹೊಲದಲ್ಲಿ ನಾವು ದುಡಿಯೋಣ, ಮತ್ತೀಗ ಹೆಚ್ಚಿನ ಜ್ಞಾನ ಅಂತೇಳಿ ಈಗ ಇದ್ರಲ್ಲಿ ಈಗ ಅಗ್ರಿಕಲ್ಚರ್ ಕಾಲೇಜ್ ಅವರು ಬಹಳಷ್ಟು ಸ್ಕೀಮ್ಗಳನ್ನ ಹಾಕಿಕೊಂಡಿದ್ದಾರೆ ಸರ್. ಹಂಗಾಗಿ ಈಗ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಸರ್ ಈಗ. ಒಳ್ಳೆದು ದೇವರಾಜ್ ಅವರೇ, ಬಹಳಷ್ಟು ಖುಷಿ ಆಯ್ತು. ತಾವೊಬ್ಬ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿಕೊಂಡು ಬೆಂಗಳೂರು, ರಾಯಚೂರು ಅಲ್ಲಲ್ಲಿ ಕೆಲಸ ಮಾಡಿದ್ರು ಕೂಡ ತಮಗೆ ಒಂದು ಪರಿಪೂರ್ಣ ನೆಮ್ಮದಿ ಬೇಕು, ಒಂದು ಕೃಷಿಯನ್ನ ಮಾಡಬೇಕು ಅನ್ನೋದು ಒಂದು ಕೊನೆಯದಾಗಿ ಆಯ್ಕೆ ಮಾಡಿಕೊಂಡಿದ್ದು ಹೊಲದಲ್ಲಿ. ಈ ನಿಟ್ಟಿನಲ್ಲಿ ತಾವು ವೈಜ್ಞಾನಿಕವಾಗಿ ಅಲ್ಲಲ್ಲಿ ಮಾಹಿತಿಯನ್ನು ಪಡೆದುಕೊಂಡು 40-42 ಎಕರೆ ಭೂಮಿಯನ್ನ ತಂದೆ ಮತ್ತು ತಮ್ಮಂದಿರ ಒಂದು ಜೊತೆಗೆ ಮಾಡ್ಕೊಂಡು ಹೊಂಟಿರಿ. ಒಂದು ಕೃಷಿ ಹೊಂಡ ಇದೆ, ಹೈನುಗಾರಿಕೆ ಇದೆ, ಜೊತೆಗೆ ಎತ್ತು ಕೂಡ ತಾವು ಇಲ್ಲಿ ಸಾಕಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಸಮಗ್ರ ಬೇಸಾಯದ ಕಡೆ ಹೋಗ್ರಿ, ಹಣ್ಣಿನ ಬೆಳೆಗಳಾಗಿರ್ಬೋದು, ವೈಜ್ಞಾನಿಕವಾಗಿ ಬೇರೆ ಬೇರೆ

ಮತ್ತು 1 ಮಿಲಿಲೀಟರ್ ಸ್ಪೆರಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಲ್ಪೆಮೆಕ್ಸಿನ್ 10 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿಚಿ ಉಡುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಪೈಟೋಪ್ತೆರಾ ಮಚ್ಚೆ ರೋಗದ ಬಾಧೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳಿಗೆ ಸಿಂಪರಣೆ ಮಾಡುವುದರಿಂದ ರೋಗ ಹರಡುವುದನ್ನು ತಡೆಯಬಹುದು. ಹೆಸರು ಅಥವಾ ಉದ್ದು ಬೆಳೆಯ ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಇನ್ನು ಶೇಂಗಾ ಬೆಳೆಯಲ್ಲಿ ಬೆಳವಣಿಗೆಯ ಹಂತದಲ್ಲಿದ್ದಾಗ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನ ಮಾಡಿ. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು 4 ಕಿಲೋಗ್ರಾಂ ರಸಗೊಬ್ಬರದ ಜೊತೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡ್ರಾಕೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಕುರಿ ಸಾಕಾಣಿಕೆಯನ್ನು ಮಾಡುವ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಸ್ನೇಹಿತರೆ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪಾರ್ಥೇನಿಯಂ ನಿರ್ವಹಣೆ ದಿನದ ಪ್ರಯುಕ್ತ ಪಾರ್ಥೇನಿಯಂ ತೊಲಗಿಸೋಣ, ಉತ್ಪಾದಕತೆ ಹೆಚ್ಚಿಸೋಣ ಕುರಿತು ಬೇಸಾಯ ಶಾಸ್ತ್ರ ತಜ್ಞರಾದ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನ ನಾಳಿನ ಕೃಷಿ ರಂಗದಲ್ಲಿ 6:51 ಕೇಳಿ. ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಹಿರೇಹಣಗಿ ಗ್ರಾಮದ ಬಸಪ್ಪ ಬಳ್ಳಾರಿ ಅವರಿಂದ ಡೊಳ್ಳಿಡ ಪದಗಳನ್ನು ಕೇಳಿ. ಕಡಿಯ ಸಮಾರ ದೊಡಿಯ ಬಾನನ್ನ ಮುಂಡರಿಗೆ ಸೇವಾರಾಯನ ಬಾನನ್ನ ಮುಂಡರಿಗೆ ಸೇವಾರಾಯನ ಕಡೆಯ ಸ್ವಾಮರ ದೊಡೆಯ ಬಾನನ್ನ ಮುಂಡರಿಗೆ ಸೇವಾರಾಯನ ಮುಂಡರಿಗೆ ಸೇವಾರಾಯನ ದೊರೆಯ ಶೃಂಗಾರಾಯನ Yeah. ಕುದ ಬಲ್ಯನು ಲಿಂಗಣ ನಾಲಿಲ್ಲಂಗಾಳಕ್ಯನ ಅಂಜು ತಾಳ ಕುದ ಬಂದ್ಯನು ಲಿಂಗಣ ನಾಲಿಲ್ಲಂಗಾಳಕ್ಯನ ಕಂಡೆವ ನಡುವಲ್ಲ ಮಕ್ಕಳು ಮಂಜಾವ ಎಡಬಾಲಯಡ ಜೋತಿನ ಕಂಡೆವ ನಡುವಲ್ಲ ಮಕ್ಕಳು ಮಂಜಾವ ಕಂಡೇವಾ ಮನೆಯ ಬೋರ ನಿನ್ನ ಮಂಡಿಯ ಮ್ಯಾಲೆ ಕೆರೆ ಕೆರೆ ಜಾಳಿಗಳು ಕಂಡೆವ ಮನೆಯ ಬೋರ ನಿನ್ನ ಮಂಡಿ